ಫಲವತ್ತತೆ ರೈತನ ಏಳಿಗೆ. ಕೇಳುಗರೆ, ನಿಸರ್ಗದಲ್ಲಿ ಎಷ್ಟು ತೆರನಾದ ಪಕ್ಷಿಗಳು ಇರಬಹುದಂತ ಅನ್ಕೊಂಡಿದ್ರಿ? ನೂರಾರು ಬಗೆಯ ಪಕ್ಷಿಗಳಲ್ಲ, ಸಾವಿರಾರು ಬಗೆಯ ಪಕ್ಷಿಗಳನ್ನ ನಾವು ಅಧ್ಯಯನ ಮಾಡಿದ್ರೆ ಗೊತ್ತಾಗಬಹುದು. ಈ ಬಗ್ಗೆ ಪಕ್ಷಿ ವೀಕ್ಷಣೆ ಮಾಡುವ ವ್ಯಕ್ತಿಗಳು ದಾಖಲೆ ಮಾಡ್ತಾ ಹೋಗ್ತಿದ್ದಾರೆ. ಅನೇಕ ಪಕ್ಷಿಗಳ ಚಲನವಲನ, ಅವುಗಳು ಮಾಡುತ್ತಿರುವ ಕಾರ್ಯಗಳನ್ನ ನಾವು ಹತ್ತಿರದಿಂದ ನೋಡಲಿಕ್ಕೆ ಕಷ್ಟ. ಆದರೆ ಪಕ್ಷಿಗಳು ಕೃಷಿಕರಿಗಂತೂ ಎಷ್ಟೊಂದು ಉಪಕಾರ ಮಾಡ್ತೇವೆ ಅಂತ ಅನ್ನೋದನ್ನು ಗಮನಿಸಿದರೆ ಆನಂದ ಅನ್ನಿಸುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ರೈತರು ಬೆಳೆದಿರುವ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ತಿನ್ನಬಹುದು. ಆದರೆ ಗರಿಷ್ಠ ಪ್ರಮಾಣದ ಪಕ್ಷಿಗಳು ತಿನ್ನೋದು ಏನಂತಂದರೆ ಹುಳುಗಳನ್ನು, ಕೀಟಗಳನ್ನು. ರೈತರ ಜಮೀನುಗಳಲ್ಲಿ ಪಕ್ಷಿಗಳು ಬರ್ತಾ ಇರಬೇಕು, ಆ ಮೂಲಕ ಅಲ್ಲಿ ಹಿಕ್ಕಿ ಹಾಕಬೇಕು, ಜೊತೆಗೆ ಹಾನಿಕಾರಕವಾದ ಕೀಟಗಳನ್ನು ತಿನ್ನಬೇಕು, ಜೊತೆಗೆ ವಿಭಿನ್ನವಾದ ಗಿಡಮರಗಳ ಬೀಜಗಳನ್ನು ಅಲ್ಲಿ ಉದುರಿಸಬೇಕು. ಇತರೆ ಅನುಕೂಲಗಳನ್ನು ರೈತರು ಕಾಣುವಂತಾಗಬೇಕು. ವಿಷ ರಾಸಾಯನಿಕಗಳಿಂದ ಇವತ್ತು ಎಷ್ಟೋ ಪಕ್ಷಿಗಳು ಅವನತಿಯ ಹಾದಿಯಲ್ಲಿದ್ದಾವೆ, ಸಂತಾನವನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೂ ಕಷ್ಟವಾಗ್ತಾ ಇದೆ. ಕೀಟನಾಶಕಗಳ ಸಂಪರ್ಕಕ್ಕೆ ಬಂದ ಹುಳುಗಳನ್ನು ತಿಂದ ಪಕ್ಷಿಗಳು ಅವು ಅವಸಾನದ ಹಂತಕ್ಕೆ ಹೋಗ್ತವೆ, ಸಂತಾನವನ್ನು ಸರಿಯಾಗಿ ವೃದ್ಧಿ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಪಕ್ಷಿಗಳ ಆಕರ್ಷಣೆಗೆ ವಿಭಿನ್ನವಾದ ಸಸ್ಯಗಳನ್ನು ರೈತರು ಬೆಳ್ಕೊಳ್ಬಹುದು. ಅನೇಕ ರೀತಿಯ ಪಕ್ಷಿಗಳು ಎಷ್ಟೇ ತಿಂದ್ರೂ ಮತ್ತೆ ನಮಗೆ ಉಳಿಸೇ ಉಳಿಸ್ತವೆ. ಒಂದು ಪೇರಲ ಗಿಡವನ್ನು ಗಮನಿಸಿಕೊಳ್ಳಿ, ಎಷ್ಟೇ ಪ್ರಮಾಣದಲ್ಲಿ ಪಕ್ಷಿಗಳು ಹಣ್ಣುಗಳನ್ನು ತಿಂದ್ರೂ ನಮಗೆ ಹೆಚ್ಚು ಹಣ್ಣುಗಳು ಸಿಕ್ಕೇ ಸಿಗ್ತವೆ. ಇದರಂತೆ ಇತರೆ ಹಣ್ಣಿನ ಮರಗಿಡಗಳಲ್ಲೂ ಈ ಚಿತ್ರಣವನ್ನು ಕಾಣಬಹುದು. ಯಾವ ಕ್ರಿಮಿಕೀಟವೂ ಅಥವಾ ಯಾವ ಪಕ್ಷಿಯೂ ಫಲವನ್ನು ಸಂಪೂರ್ಣವಾಗಿ ಭಕ್ಷಣೆ ಮಾಡೋದಿಲ್ಲ. ರೈತ ಬಂಧವರೇ, ಪಕ್ಷಿಗಳ ಬಗ್ಗೆ ಈಗ ಒಂದು ಒಳ್ಳೆ ಹಾಡು ಬಿ ಎ ಗಣೇಶ್ ಅವರು ಹಾಡಿದ್ದಾರೆ. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ. ಜೀವಿ ರೈತ ಬಾಂಧವರೇ, ಪಕ್ಷಿಗಳೇ ಬರಲಿ ಜಮೀನುಗಳಿಗೆ. ಓ ಕಷ್ಟ ಜೀವಿ ರೈತ ಬಾಂಧವರೇ, ಪಕ್ಷಿಗಳೇ ಬರಲಿ ಜಮೀನುಗಳಿಗೆ. ಕೀಟಗಳು ಆಹಾರ ಪಕ್ಷಿಗಳಿಗೆ, ಕೀಟಗಳು ಆಹಾರ ಪಕ್ಷಿಗಳಿಗೆ. ವಿಷ ಬಳಸದಿರುವುದೇ ಹಿತ ಇವುಗಳಿಗೆ, ವಿಷ ಬಳಸದಿರುವುದೇ ಹಿತ ಇವುಗಳಿಗೆ. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ. ತೋಟಿಗೆ ದಾರಿಗಳಿವೆ,

ಬಿಡಬೇಡಿ ಸಾಕಾಣಿಕೆ ಕಷ್ಟ ಎಂದು, ಬಿಡಬೇಡಿ ಸಾಕಾಣಿಕೆ ಕಷ್ಟ ಎಂದು, ಗೋವಿನ ಸಗಣಿ ಮಣ್ಣಿಗೆ ಸಗುಣಿ ಜೀವಿ ಪ್ರಚೋದಿನಿ ಆರೋಗ್ಯ ದಾರಿಣಿ, ಗೋವಿನ ಸಗಣಿ ಮಣ್ಣಿಗೆ ಸಗುಣಿ ಜೀವಿ ಪ್ರಚೋದಿನಿ ಆರೋಗ್ಯ ದಾರಿಣಿ, ಜೀವಿ ಪ್ರಚೋದಿನಿ ಆರೋಗ್ಯ ದಾರಿಣಿ, ಜೀವಿ ಪ್ರಚೋದಿನಿ ಆರೋಗ್ಯ ದಾರಿಣಿ. ರೈತ ಬಾಂಧವರೇ, ಸಗಣಿಯನ್ನ ಮತ್ತು ಗಂಜಲವನ್ನ ಎಷ್ಟೋ ಕಡೆ ನೇರವಾಗಿ ಉಪಯೋಗಿಸ್ಕೊಳ್ಳುತ್ತಿದೆ. ಅವತ್ತಿನ ಸಗಣಿ ಮತ್ತು ಗಂಜಲವನ್ನು ನೇರವಾಗಿ ತೆಗೆದುಕೊಂಡು ಹೋಗಿ ಜಮೀನಿಗೆ ತೋಟಕ್ಕೆ ಹಾಕೋದಿದೆ. ಈ ಬಳಕೆ ಕ್ರಮ ಒಳ್ಳೆಯದಂತ ಹೇಳೋರಿದ್ದಾರೆ, ಅಷ್ಟೊಂದು ಸೂಕ್ತವಲ್ಲ ಅಂತ ಅಂದ್ಕೊಂಡು ಅನಿಸಿಕೆಗಳನ್ನು ವ್ಯಕ್ತಪಡಿಸೋರು ಇದ್ದಾರೆ. ಆದರೆ ಹತ್ತಾರು ವರ್ಷಗಳ ಕಾಲ ಹಾಕಿರೋರನ್ನ ಕೇಳಿದರೆ, ನೋಡಿ, ಒಂದೇ ಸಾರಿಗೆ ನಾವು ಸಗಣಿ ಗೊಬ್ಬರವನ್ನು ಏರೋದು ಕಷ್ಟ, ಆಳು ಕಾಳುಗಳು ಸಿಗಲಿಕ್ಕಿಲ್ಲ, ಹಾಕೋದು ಸಹ ತ್ರಾಸದಾಯಕವಾಗ್ತದೆ. ಅದಕ್ಕೆ ಅವತ್ತಿನ ಸಗಣಿಯನ್ನು ಗಂಜಲವನ್ನು ಅಂದೇ ತೆಗೆದುಕೊಂಡು ಹೋಗಿ ಅಲ್ಲಲ್ಲಲ್ಲಲ್ಲಿ ಹಾಕ್ಕೊಂಡು ಬಂದುಬಿಡ್ತೀವಿ. ಮಣ್ಣಿನಲ್ಲಿ ಅದು ಬೇಗ ಕರಗಿ ಲೀನವಾಗಿ ಹೋಗ್ಬಿಡುತ್ತೆ. ಗಂಜಲವೂ ಅಷ್ಟೇ, ಮುಂದೆ ಯಾವಾಗ ಗೊಬ್ಬರ ಹಾಕಬೇಕನ್ನೋ ಒಂದು ಆಲೋಚನೆ ಇರೋದಿಲ್ಲ ಅಂತ ಅಂದ್ಕೊಂಡು ಮಾತಾಡೋದಿದೆ. ಈ ಕ್ರಮವನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನೂರಾರು ಜನ ರೈತರು ಅನುಸರಿಸ್ತಿದ್ದಾರೆ. ನಾವು ಸಹ ಬಳಸಿರರನ್ನು ಭೇಟಿ ಮಾಡಿದ್ವಿ, ಸೂಕ್ತವಾದ ಕ್ರಮ ಅಂದ್ಕೊಂಡು ಅವರು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಿದ್ದೀವಿ. ಸಗಣಿಯನ್ನು ಗಂಜಲವನ್ನು ನೀರಿನೊಂದಿಗೆ ಸೇರಿಸಿ ಜೀವಾಮೃತ ಅಥವಾ ಜೀವಸಾರದ ರೂಪದಲ್ಲಿ ಬೆಳೆಗಳಿಗೆ ಕೊಡೋದಿದೆ. ರೈತ ಬಂಧವರೇ, ಬೆಳೆಗಳಿಗೆ ದ್ರವ ರೂಪದಲ್ಲಿ ಪೋಷಕಾಂಶಗಳನ್ನು ಕೊಟ್ಟಾಗ ಬಹುಬೇಗ ಅವು ಸಸ್ಯಗಳಿಗೆ ಸರಬರಾಜಾಗ್ತವೆ. ಇನ್ನೂ ಒಂದು ಹೇಳಬೇಕಂದ್ರೆ, ಎಲೆಗಳಿಗೆ ಸಿಂಪಡಣೆ ಮಾಡಿದರೆ ಇನ್ನೂ ಬೇಗ ಅದರ ಪ್ರತಿಕ್ರಿಯೆ ಗೊತ್ತಾಗ್ತದೆ. ಮಣ್ಣಿಗೆ ಹಾಕಿ ಅದು ಬೇರಿನ ಮೂಲಕ ಸಸ್ಯಕ್ಕೆ ಹೋಗಿ ಎಲೆಗಳಲ್ಲಿ ಅದರ ಪ್ರತಿಕ್ರಿಯೆಯನ್ನು ಕಾಣೋದು ಸ್ವಲ್ಪ ತಡವಾದ್ರೂ ಇದು ಅನೇಕ ದೃಷ್ಟಿಯಲ್ಲಿ ಉಪಯುಕ್ತವಾದದ್ದು. ಎಲೆಗಳಿಗೆ ಸಿಂಪಡಣೆ ಮಾಡೋದು ಪ್ರಯೋಜನಕಾರಿ. ಕೆಲವೊಬ್ಬರು ಗಂಜಲ ಸಗಣಿಯನ್ನು ಬೇರೆ ಬೇರೆ ಸೊಪ್ಪುಗಳೊಂದಿಗೆ ಔಷಧಿ ಗಿಡಗಳೊಂದಿಗೆ ಸೇರಿಸಿ ಅದನ್ನು ಸೋಸಿ ವೆಂಚುರಿ ಮೂಲಕ ಅಥವಾ ಬೇರೆ ರೂಪದಲ್ಲಿ ಬೆಳೆಗಳ ಬುಡಕ್ಕೂ ಕೊಡೋದಿದೆ, ಸಿಂಪರಣೆಗೂ ಬಳಕೆ ಮಾಡಿಕೊಳ್ಳೋದಿದೆ. ಜೀವಸಾರ ಘಟಕವನ್ನು ಕೆಲವಾರು ಕಡೆ ರೈತರು ರಚನೆ ಮಾಡಿಕೊಂಡು ಸಗಣಿ ಮತ್ತು ಗಂಜಲವನ್ನು ನೀರಿನೊಂದಿಗೆ ಇತರೆ ಸೊಪ್ಪುಗಳನ್ನು ಬೆರೆಸಿ ಆ ಸಾರವನ್ನು ಬೆಳೆಗಳಿಗೆ ಉಣಿಸೋದಿದೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ತರಕಾರಿಗಳು, ಭತ್ತ ಈ ಥರದ ಬೆಳೆಗಳಿಗೂ ಉಪಯೋಗ ಮಾಡಿಕೊಂಡಿರೋರನ್ನು ನಾವು ಗಮನಿಸಿದ್ದೇವೆ. ಸಗಣಿ ಮತ್ತು ಗಂಜಲ ಜೈವಿಕ ಮೂಲದ್ದು, ಇದರಲ್ಲೂ ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಶಕ್ತಿ ಇದೆ, ಗುಣಗಳಿದ್ದಾವೆ. ರೈತ ಬಾಂಧವರೇ, ಜಾನುವಾರುಗಳು ಪ್ರತಿನಿತ್ಯ ಹುಲ್ಲನ್ನು ತಿಂದು ಸಗಣಿಯನ್ನು ನೀಡಿ ರೈತನಿಗೆ ಉಪಕಾರ ಮಾಡ್ತವೆ. ಉಳುಮೆಗೂ ಹಸುಗಳನ್ನು, ಎತ್ತುಗಳನ್ನು, ಕೋಣಗಳನ್ನು ಬಳಕೆ ಮಾಡಿಕೊಂಡಿರೋರಿದ್ದಾರೆ. ಮನಸ್ಸು ಮಾಡಿದರೆ ಒಬ್ಬ ರೈತ ಒಂದ್ಯಾಕೆ ಎರಡ್ಯಾಕೆ ನಾಲ್ಕಾರು ಹಸುಗಳನ್ನು, ಎಮ್ಮೆಗಳನ್ನು ಅಥವಾ ಇತರ ಪ್ರಾಣಿಗಳನ್ನು ಸಾಕ್ಕೊಳ್ಬೋದು. ಕಷ್ಟ ಅಂತಂದರೆ ಒಂದನ್ನು ಇಟ್ಕೊಳ್ಳೋದು ಹೊರೆ ಆಗ್ತದೆ. ಜಾನುವಾರುಗಳ ಸಗಣಿ ಮತ್ತು ಗಂಜಲ ಜೈವಿಕ ಕೃಷಿಗೆ ಪೂರಕವಾದದ್ದು, ಉಪಯುಕ್ತವಾದದ್ದು. ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಮಣ್ಣಿನ ಭೌತಿಕ, ರಾಸಾಯನಿಕ, ಜೈವಿಕ ಗುಣಗಳು ಚೆನ್ನಾಗಿರಲಿಕ್ಕೆ ಪ್ರಯೋಜನಕಾರಿ. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ರೈತ ಭೂಮಿಯ ಚೊಚ್ಚಲ ಮಗ, ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಕೇಳುಗರೆ, ಪ್ರತಿದಿನ ಸಂಜೆ ಮಡಿಕೇರಿ ಆಕಾಶವಾಣಿಯಿಂದ ಉಪಯುಕ್ತ ಕೃಷಿ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಪರಿಸರ ಪ್ರಿಯ ಕೃಷಿ, ಸುಸ್ಥಿರ ಕೃಷಿ ಮಾರ್ಗಗಳು, ವೃಕ್ಷಾಧಾರಿತ ಕೃಷಿ, ಮೀನು ಕೃಷಿ, ಕಾಫಿ ಕೃಷಿ, ಏಲಕ್ಕಿ ಕಾಳುಮೆಣಸು ಬೇಸಾಯ, ಹಸು, ಎಮ್ಮೆ, ಹಂದಿ, ಆಡುಗಳ ಸಾಕಾಣಿಕೆ, ಸಾಧಕ ರೈತರ ಅನುಭವ, ಕೃಷಿ ನಿರತ ಮಹಿಳೆಯರ ಅನಿಸಿಕೆ, ಯುವಕರ ಪಾಲ್ಗೊಳ್ಳುವಿಕೆ, ಸಮಗ್ರ ಕೃಷಿ, ಹೀಗೆ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳು ಜೊತೆಗೆ ಅಲ್ಲಲ್ಲಿ ಅರ್ಥಪೂರ್ಣವಾದ ಕೃಷಿ ಗೀತೆಗಳು ಪ್ರಸಾರವಾಗುತ್ತಿವೆ. ಕೇಳಿ, ಕೊಡಗಿನ ಜನಪ್ರಿಯ ಮಾಧ್ಯಮವಾದ ಆಕಾಶವಾಣಿಯಲ್ಲಿ ನಿತ್ಯವೂ ಕೃಷಿ ಸಂಗತಿಗಳನ್ನು. ಕೃಷಿ ಪ್ರಧಾನವಾದ ನಮ್ಮ ನಾಡಿನಲ್ಲಿ ಆಕಾಶವಾಣಿಯು ಕೃಷಿ ಕ್ಷೇತ್ರದ ವಿವಿಧ ವಿಚಾರಗಳನ್ನು ನಿಮಗಾಗಿ ತಲುಪಿಸುತ್ತಿದೆ. ಪ್ರತಿದಿನದ ಸಂಜೆಯ ಕೃಷಿ ಪ್ರಸಾರದ ಪ್ರಾಯೋಜಕರು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ಇದುವರೆಗೂ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಪ್ರಸಾರವಾಯಿತು. ಪ್ರಸ್ತುತಿ ವಿಜಯ್ ಅಂಗಡಿ. ರೈತ ಬಾಂಧವರೇ, ನಾಳೆ 6:51 ಬೆಳೆ ಉತ್ಪಾದನೆಯಲ್ಲಿ ನೂವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಾಳೆ 6:51 ಪ್ರಸಾರವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827 2000 18. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿನ ಜಿಲ್ಲಾಧಿಕಾರಿಗಳ ಕಚೇರಿನ ಸಭಾಬಾಡಲಿಯಿಂದ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಲಿ ದನಕರುಗಳಿಗೆ ಕಾಲುಬಾಯಿ ಜ್ವರ ರೋಗ ನಿಯಂತ್ರಣ 3ನೇ ಸುತ್ತಿನ ಲಸಿಕಾ ಅಭಿಯಾನದ ಜಿಲ್ಲಾ ಮಟ್ಟದ ನಿರ್ವಹಣಾ ಸಮಿತಿನ ಪೂರ್ವ ಸಿದ್ಧತಾ ಸಭೆ ನಡೆದು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡನವು ಈ ತಿಂಗಳ 7ನೇ ತಾರೀಕಿಂದ ಬರುವ ಡಿಸೆಂಬರ್ 7ನೇ ತಾರೀಕು ಮುಟ್ಟ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಕಾಲುಬಾಯಿ ರೋಗ ನಿಯಂತ್ರಣ ಅಭಿಯಾನ ನಡೆಯಕ್ಕಿದ್ದು ದನ, ಎಮ್ಮೆ, ಕುರಿ, ಹಂದಿ ಸೇರಿದಂಗೆ ಎಲ್ಲಾ ಸೀಳುಗೊರಸಿ ಇರುವ ಪ್ರಾಣಿಗಳಲ್ಲಿ ಕಾಲುಬಾಯಿ ರೋಗ ಬಂದದೆ. ಅದಕ್ಕಾಗಿ ಜಾನುವಾರು ಲಸಿಕೆ ಕೊಡುವು ಮನೆ ಮನೆಗೆ ಬಾಕಾಕನ 4 ತಿಂಗಳ ಮೇಲೆ ಇರುವ ಎಲ್ಲಾ ದನಕರುಗಳಿಗೆ ಲಸಿಕೆ ಹಾಕಿಸಿಕೊಳ್ಳಕು ಅಂತ ಹೇಳ್ದು. ಈ ಸಂದರ್ಭ ಮಾತಾಡಿದ ಪಶುಪಾಲನಾ ಇಲಾಖೆನ ಉಪನಿರ್ದೇಶಕ ಡಾಕ್ಟರ್ ಸುರೇಶ್ ಭಟ್ನವು ರೋಗ ಬಾರದಂಗೆ ತಡೆಯಕ್ಕೆ ಲಸಿಕೆ ಕೊಡುದು ಒಂದೇ ದಾರಿಯಾಗಿದ್ದು ಪ್ರತಿ 6 ತಿಂಗಳಿಗೊಮ್ಮೆ ಲಸಿಕೆ ಕೊಡಿಸಿರೆ ರೋಗ ಬಾರದಂಗೆ ತಡೆಯಕ್ಕೆ. ಈ ತಿಂಗಳ 7ನೇ ತಾರೀಕಿಂದ ನಡೆಯಕ್ಕಿರುವ ಅಭಿಯಾನಲ್ಲಿ ಕೊಡುವ ಲಸಿಕೆ ಪೂರ್ತಿ ಉಚಿತ ಆಗಿದ್ದು ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ, ಇದಕ್ಕೆ ರೈತರ ಸಹಕಾರ ಬೇಕು ಅಂತ ಹೇಳ್ದು. ಇದೇ ನವೆಂಬರ್ 11ನೇ ತಾರೀಕಿಗೆ ದಾಸಶ್ರೇಷ್ಠ ಕನಕದಾಸರ ಹುಟ್ಟುಹಬ್ಬನ ಅರ್ಥಪೂರ್ಣ ಆಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶನ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ಪೂರ್ವಭಾವಿ ಸಭೆ ನಡೆದು ಜಿಲ್ಲಾ ಮಟ್ಟದಲ್ಲಿ ಕನಕದಾಸ ಜಯಂತಿ ಕಾರ್ಯಕ್ರಮ ಕುಶಾಲನಗರದ ವಾಲ್ಮೀಕಿ ಭವನದಲ್ಲಿ ನಡೆಸುವಂಗೆ ತೀರ್ಮಾನ ಮಾಡಿ ಶಿಷ್ಟಾಚಾರದಂಗೆ ಆಚರಣೆ ಮಾಡಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೌಕೆ ಜಿಲ್ಲಾಧಿಕಾರಿಗ ನಿರ್ದೇಶನ ಮಾಡಿದು. ಅಮೃತ ನಿರ್ಮಲ ನಗರ ಯೋಜನೆ ನಡೀಲಿ ಮಡಿಕೇರಿನ ಕಾವೇರಿ, ರಾಣಿಪೇಟೆ ಮತ್ತು ಕನ್ನಿಕಾ ಬಡಾವಣೆಗಳಲ್ಲಿ ನಿರ್ಮಾಣ ಮಾಡಿರುವ ಹೂ ತೋಟನ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ನವು ಇಂದು ಉದ್ಘಾಟನೆ ಮಾಡಿದು. ಉದ್ಘಾಟನೆ ಮಾಡಿ ಮಾತಾಡಿದ ಶಾಸಕರು ಉದ್ಯಾನವನಗಳಿಂದ ಮಕ್ಕಳ ಕ್ರಿಯಾಶೀಲತೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಆದೆ, ಒಟ್ಟಿಗೆ ಹಿರಿಯ ನಾಗರಿಕರಿಗೆ ಸಹ ಅನುಕೂಲ ಆದೆ ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ, ನಗರಸಭೆನ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂಗೆ ನಗರಸಭೆ ಸದಸ್ಯರು ಹಾಜರಿದ್ದು ಹಂಗೆ ಮಡಿಕೇರಿನ ಜಲಾಶಯ ಬಡಾವಣೆಯಲ್ಲಿ ಕಟ್ಟಿದ ಅಂಗನವಾಡಿ ಕಟ್ಟಡನ ಶಾಸಕ ಎಂಪಿ ಅಪ್ಪಚುರಂಜನ್ನವು ಇಂದು ಉದ್ಘಾಟನೆ ಮಾಡಿದವು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ ತಿಂಗಳ 19 ತಾರೀಕು ಹೊತ್ತಾರೆ 10 ಗಂಟೆಗೆ ಕುಶಾಲನಗರ ತಾಲೂಕು ಸುಂಟಿಕೊಪ್ಪ ಹೋಬಳಿನ ಅತ್ತೂರು ನಲ್ಲೂರು ಗ್ರಾಮದ ಕಂಬಿಬಾಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದದೆ ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡನವು ತಿಳಿಸಿದಳು. ಐಸಿಟಿಸಿ ಕೇಂದ್ರ ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರ ಇವರ ಕಡೆಯಿಂದ ನಾಳ್ದು 7 ತಾರೀಕು ಹೊತ್ತಾರೆ 10 ಗಂಟೆಗೆ ಬಾಳೆಲೆನ ಸಂತೆಬಾಣೆಯಲ್ಲಿ ಸಮುದಾಯ ಆಧಾರಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಕ್ಕಿದ್ದು ಶಿಬಿರದಲ್ಲಿ ಐಸಿಟಿಸಿ, ಬಿಪಿ, ಶುಗರ್ ಪರೀಕ್ಷೆ, ಪ್ರಧಾನಮಂತ್ರಿ ಆರೋಗ್ಯ ಕಾರ್ಡ್, ಕ್ಯಾನ್ಸರ್ ತಪಾಸಣೆ ಸೇರಿದಂಗೆ COVID-19 ಲಸಿಕೆ ಸಹ ಕೊಟ್ಟವೆ ಅಂತ ಬಾಳೆಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗ ತಿಳಿಸಿದಳು. ಫಿಟ್ ಇಂಡಿಯಾ ರಸಪ್ರಶ್ನೆ ಪೈಪೋಟಿ ಇದೇ ತಿಂಗಳ 15ನೇ ತಾರೀಕಿಂದ 22ನೇ ತಾರೀಕು ಮುಟ್ಟ ನಡೆಯಕ್ಕಿದ್ದು ಇದಕ್ಕೆ ಹೆಸರು ನೋಂದಣಿ ಮಾಡಿಕೆ ಇದೇ 15ನೇ ತಾರೀಕು ಕಡೇ ದಿನ ಔಟು. ಆಸಕ್ತಿ ಇರೋ ವೆಬ್ಸೈಟ್ಲಿ ನೋಂದಣಿ ಮಾಡಿಕೊಳ್ಳಕ್ಕೆ. 2022-23 ಸಾಲಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಪರಿಶಿಷ್ಟ ಜಾತಿನ ವಿದ್ಯಾವಂತ ನಿರುದ್ಯೋಗಿ ಹೈದ ಗೂಡೆಗಳಿಗೆ ವೃತ್ತಿ ಕೌಶಲ್ಯಾಭಿವೃದ್ಧಿ ತರಬೇತಿ ಯೋಜನೆ ನಡೆಯಲಿ ಬೇರೆ ಬೇರೆ ತರಬೇತಿಗೆ ಅರ್ಜಿ ಕರೆದಳು. ಅರ್ಜಿಗ ಸೇವಾ ಸಿಂಧು ಪೋರ್ಟಲ್ಲಿ ಸಿಕ್ಕಿದೆ. ಆಸಕ್ತಿ ಇರೋವು ಆನ್ಲೈನ್ಲಿ ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಇದೇ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಒಪ್ಪಿಸಕ್ಕೆ. ಮಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರ ಚಿಕ್ಕ ಅಳುವಾರ ಕೊಡಗು ಇದರ ಆಶ್ರಯದಲ್ಲಿ ಕ್ಯಾಂಪಸ್ ನೋಡಬನ್ನಿ ಅಡ್ಮಿಷನ್ ಎಕ್ಸ್ಪೋ 2022 ಕಾರ್ಯಕ್ರಮನ ಇದೇ ತಿಂಗಳ 8ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ಕಾಲೇಜಿನ ವಿಜ್ಞಾನ ಸಂಕೀರ್ಣದಲ್ಲಿ ಆಯೋಜನೆ ಮಾಡಿಳು ಅಂತ ಗೊತ್ತಾವುಟು. ಜಿ ಸ್ಪ್ರೆಟ್ನವು ಮತ್ತು ನಂದಿನಿ ನಾಗರಾಜ್ನವು ಗೋವಾದ ಲಾ ಗ್ರಾಸಿನಾ ರೆಸಾರ್ಟ್ಲಿ ಏರ್ಪಾಡು ಮಾಡಿದ್ದ ಮಿಸ್ ಇಂಡಿಯಾ ಐ ಆಮ್ ಪವರ್ಫುಲ್ ಆ್ಯಂಡ್ ಇಂಡಿಯನ್ ಚಾರ್ಮಿಂಗ್ ಸೌಂದರ್ಯ ಪೈಪೋಟಿಲಿ ಕೊಡಗಿನ PNG ಕ್ರಿಯೇಷನ್ನ ರೂಪದರ್ಶಿಗ ಪ್ರಶಸ್ತಿ ಪಡ್ಕೊಂಡಳು. ಅಲ್ಲಾರಂಡ ರಂಗಚಾವಡಿ ಮತ್ತು ಸಿರಿಗನ್ನಡ ವೇದಿಕೆ ಕೊಡಗು ಇವರ ಕೂಡುಕೂಟಲಿ ಮಡಿಕೇರಿನ ಕೊಡವ ಸಮಾಜದ ಸಭಾಬಾಡಿಲಿ ಇದೇ ತಿಂಗಳ 8ನೇ ತಾರೀಕು ಮಂಗಳವಾರ ಹೊತ್ತಾರೆ 10 ಗಂಟೆಗೆ 67ನೇ ಕನ್ನಡ ರಾಜ್ಯೋತ್ಸವ ಮತ್ತು ಬೇಟೆ ಸಾಹಿತ್ಯೋತ್ಸವ ನಡೆದದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ನಾಪೋಕ್ಲುವಿನ ವಿವಿಧ ವೆಂಚರ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾರ್ಲಾನ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಲೆಕ್ಸ್, ನೀಲ್ಕಮಲ್ ಬೆಡ್ಗಳು, ಕರ್ಟನ್ಗಳು, ಬೆಡ್ಶೀಟ್ಗಳು, ಚೇರ್ಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಇಂದೇ ಭೇಟಿ ಕೊಡಿ ವಿವಿಧ ವೆಂಚರ್ ನಾಪೋಕ್ಲು. ಕೋಸ್ಮೋ ಬಜಾರ್ ವಿಂಟರ್ ಪಾಪ್ಅಪ್ ಎಕ್ಸಿಬಿಷನ್ 2022 ಮಡಿಕೇರಿಯ ಬ್ರಾಹ್ಮಿನ್ಸ್ ವ್ಯಾಲಿಯ ಲಕ್ಷ್ಮೀ ಕಲ್ಯಾಣ ಮಂಟಪ ಶತಮಾನ ಭವನದಲ್ಲಿ ಇದೇ ನವೆಂಬರ್ 7ರಂದು ಸೋಮವಾರ, ಹಾಗೂ ಕುಕುನ್ ಪಾರ್ಟಿ ಹಾಲ್ ಸ್ಪೈಸ್ ರ್ಯಾಕ್ ಗೋಣಿಕೊಪ್ಪದಲ್ಲಿ ಇದೇ ನವೆಂಬರ್ 8ರಂದು ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ. ಇಲ್ಲಿ ನಿಮ್ಮ ಮನಸ್ಸಿಗೊಪ್ಪುವ ಪ್ಯೂರ್ ಸಿಲ್ಕ್ ಸೀರೆ, ಬನಾರಸ್ ಸೀರೆಗಳು, ವೆಡ್ಡಿಂಗ್ ಕಲೆಕ್ಷನ್, ಡಿಸೈನರ್ ಕುರ್ತೀಸ್, ಜ್ಯುವೆಲ್ಲರಿ, ಹೋಮ್ ಲಿನೆನ್, ಫ್ರಾಕ್ಸ್, ಹ್ಯಾಂಡ್ ಬ್ಯಾಗ್ಸ್ ಅಲ್ಲದೆ ಮತ್ತಷ್ಟು ವಸ್ತುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ. ಈ ಒಂದು ದಿನದ ಸದಾವಕಾಶವನ್ನು ಬಳಸಿಕೊಳ್ಳಿ, ಈ ಚಳಿಗಾಲದ ಕಲೆಕ್ಷನ್ ಗಳನ್ನು ಬಾಚಿಕೊಳ್ಳಿ. ಕೋಸ್ಮೋ ಬಜಾರ್ ವಿಂಟರ್ ಪಾಪ್ಅಪ್ ಎಕ್ಸಿಬಿಷನ್ 2022. ವಿರಾಜಪೇಟೆ ತಾಲೂಕು ಪಾಲಂಗಾಲ ಗ್ರಾಮ ಹತ್ರ ಕರಿನೆರವಂಡ ಒಕ್ಕಡ ಗುರುಕರ್ಣಂಗ ಮೀದಿ ಬೆಪ್ಪ ಕಾರ್ಯ ನಾಳೆ ನಾರಾಚ ಪೊಲಕ 11 ಗಂಟೆಗೆ ಒಕ್ಕಡ ಕೈ ಮಡತ್ಲು ನಡಪ. ಒಕ್ಕಕಾರ ತಾಮನೆ ಮೌಳ್ಯ ಬೆಂದು ಚಂಗಾದ್ಯ ಸಂಸಾರಡೆ ಬಪ್ಪಂಜಿ ಗುರುಕರ್ಣಂಡ ಆಶೀರ್ವಾದ ಪಡೆದು ಕರಿನೆರವಂಡ ಒಕ್ಕಕಾರ ಪಿಂಗ ಆಡಳಿತ ಮಂಡಳಿ ಕಾರ ಕಟ್ಟಂಡಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. October 25 ಮರಣಪಟ್ಟ ಹಮಿಯಾಲ ಚೋಳಚಂಡ ಸುಬ್ಬಯ್ಯ ಇಂಡಮಾದ ಕಾರ್ಯ ನಾಳೆ ನಾರಾಚೆ ಹಮಿಯಾಲ ತುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದ್ಯ ಇದನ್ನೇ ಆಹ್ವಾನ ದರ್ಜಿತು ಬರೋನುಂದು ಐಂಡ ಮೋವೋ ಚೋಳಚಂಡ ರವಿ ಸೋಮಯ್ಯ ಪಿಂಜ ಸಂಸಾರ ಕಾರ ಕಟ್ಟಣಿತು. ಆರ್ಜಿ ಗ್ರಾಮ ಕಬ್ಬಚ್ಚಿರ ಒಕ್ಕಡ ಗುರುಕಾರಣಂಗ ಮೀದಿ ನೀರು ಬೆಪ್ಪ ಕಾರ್ಯ ನಾಳೆ ನಾರಾಚೆ ಒಕ್ಕಡ 5 ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಮೌಳ್ಯ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕಾರಣಂಡ ಆಶೀರ್ವಾದ ಪಡೆದೋನುಂದು ಕಬ್ಬಚ್ಚಿರ ಒಕ್ಕಪಟ್ಟೆದಾರ ಪಿಂಜ ಕಾರ್ಯದರ್ಶಿ ಕಟ್ಟಂಡಿತು. ತಲಕಾವೇರಿ ಜಾತ್ರಾ ಸಂದರ್ಭದಲ್ಲಿ ಕೊಡಗು ಏಕೀಕರಣ ರಂಗದ ವತಿಯಿಂದ ತಲಕಾವೇರಿಯಲ್ಲಿ ನಡೆಸುತ್ತಿರುವ ಅನ್ನ ಸಂತರ್ಪಣೆಯ ಇಂದಿನ ದಾನಿಗಳು ಕೊಡಗು ಡಿಜಿಟಲ್ ನೆಟ್ವರ್ಕ್ ಮಡಿಕೇರಿ, ಶ್ರೀಮತಿ ಕೋಡಿಮನೆಯದ ಬೊಳ್ಳಮ್ಮ ಮತ್ತು ಶ್ರೀ ಕೋಡಿಮನೆಯಿಂದ ಭೋಜನ್ನ ಹಾಗೂ ಸಾಂದೀಪನಿ ವಿದ್ಯಾಪೀಠ ಚಟ್ಟಿಮಾನಿ ಇದರ ಬೋಧಕ ವರ್ಗ, ಶ್ರೀಮತಿ ಮತ್ತು ಶ್ರೀ ಕುಂಡಿಯೋಳಂಡ ದಿನೇಶ್ ಮತ್ತು ಸಂಸಾರ ದ ಫೋರ್ಟ್ ಮರ್ಕರ ಮಡಿಕೇರಿ, ದಿವಂಗತ ಪಳಂಗೇಟಿನ ಮುತ್ತಣ್ಣ ಅವರ ಜ್ಞಾಪಕಾರ್ಥ ಪತ್ನಿ ಲಾಲಾ ಮುತ್ತಣ್ಣ ಮತ್ತು ಮಕ್ಕಳು ಚೇರಮಾನೆ. ಅಮ್ಮತ್ತಿ 40 ಗ್ರಾಮ ಮಂಡೇಡ ಒಕ್ಕಡ ಗುರುಕರ್ಣಂಗ ಮೀದಿ ಬೆಪ್ಪ ಕಾರ್ಯತ್ನ ನಾಳೆ ನಾರಾಚೆ ಮಜ್ಜಣ ಒಕ್ಕಡ ಐನು ಮನೆಯಲ್ಲಿ ನರ್ತ್ವ ಒಕ್ಕಕಾರ ತಾವನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ಗುರು ಕಾರಣಂಡ ಆಶೀರ್ವಾದ ಪಡೆದು ಉಣಂದು ಮಂಡೇಡ ಒಕ್ಕಕಾರ ಕಟ್ಟಂಡಿತು. ಅಮ್ಮ ಕೊಡುವ ಕಾವೇರಿ ಮಹಿಳಾ ಸಂಘ ಪೊನ್ನಂಪೇಟೆ ಇಂಡ ಆದನೆಲ್ ಕಾಲೋದಿ ನಡೆದುಳ್ಳ ತೀರ್ಥ ಪೂಜೆ ಗೋಣಿಕೊಪ್ಪ ಅಮ್ಮ ಕೊಡುವ ಸಮಾಜತ್ರ ಕಟ್ಟಡತ್ಲ ನಾಳೆ ನಾರಾಚ ಪಲಕ 10 ಗಂಟೆಗೆ ನಡ್ಪ. ಅಮ್ಮ ಕೊಡುವ ಪೊಮ್ಮಕ ಎಲ್ಲ ಕೂಡಿಯಾಡೋಣಂದು ಸಂಘತ್ರ ಅಧ್ಯಕ್ಷೆ ಅಮ್ಮತ್ತೀರ ರೇವತಿ ಪರಮೇಶ್ವರ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕೈಕಾಡು ಗ್ರಾಮದ ಕುಲ್ಲಚಟ್ಟಿ ಕುಟುಂಬಸ್ಥರ ಐನ್ ಮನೆಯಲ್ಲಿ ಇದೇ ತಾರೀಕು 6ಕ್ಕೆ ಐತವಾರ ಬೆಳಗ್ಗೆ 10:30 ಗಂಟೆಗೆ ಗುರು ಕಾರಣರಿಗೆ ಮೀದಿಗೆ ಮಡಗುವ ಕಾರ್ಯಕ್ರಮನ ಏರ್ಪಾಡು ಮಾಡಿಕೊಂಡಳು. ಕೊಟ್ಟಗೂಡೆಗ ನೆಂಟರಿಷ್ಟರೆಲ್ಲ ಬಂದು ಗುರು ಕಾರಣರ ಆಶೀರ್ವಾದನ ಪಡ್ಕೊಳ್ಳೋಕುತ್ತ ಕುಲ್ಲಚಟ್ಟಿ ಕುಟುಂಬಸ್ಥರ ಕೇಳಿಕೊಂಡಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಇದೇ 11ನೇ ದಾಸಶ್ರೇಷ್ಠ ಕನಕದಾಸಂಗಡ ಜಯಂತಿನ ಅರ್ಥೋಡೆ ನಡೆತುವಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗಡ ಕೊರೋಕಾರಿಕೆಲ್ ಇಂದು ಮುಪ್ಪಡ ಸಭೆ ನಡೆದದು. ಮಡಿಕೇರಿರ ತಾಂಡ ಕಚೇರಿ ಸಭಾಬಾಡೆಯಲ್ಲಿ ನಡೆದ ಸಭೆಯಲ್ಲಿ ಭಕ್ತ ಕನಕದಾಸಂಡ ಜಿಲ್ಲಾ ಮಟ್ಟತ್ರ ಜಯಂತಿನ ಕುಶಾಲನಗರ ಹತ್ರ ವಾಲ್ಮೀಕಿ ಭವಂತ ಚಾಯೋಡೆ ಕೈಪಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಿಸಿ. ಹಿಂಗ್ ಸಂಬಂಧಪಟ್ಟನಕ್ಕೆ ಎಲ್ಲಾ ತರತ್ರ ಕ್ರಮ ಹೊಡ್ತೊಂಡು ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಂಕ ಜಿಲ್ಲಾಧಿಕಾರಿ ನಿರ್ದೇಶನ ಮಾಡಿಸಿ. ಕಾರ್ಯಕ್ರಮತ್ತು ಭಕ್ತ ಕನಕದಾಸಂಗಡ ಮೀದ ಪಾಟು ಪಾಡುವೋ ಅನ್ನನೆ ಕೊಡಗು ಜಿಲ್ಲೆ ರೈಂಗಳ ಮುಖ್ಯ ಭಾಷಣಕಾರಂಗಳಾಯಿತು ಕಾಕಿ ಕೂಟುವೋ ಕೂಡ ನನಗೆ ಪಲತರತ್ರ ವಿಷಯತ್ನ ಮುಕ್ರಿಯಡ ಕೂಡ ಚರ್ಚೆ ನಡೆಸಿದ್ದು ಕ್ರಮ ಹೊಡ್ತೊಂಡು ಅಧಿಕಾರಿಯಕ್ಕೆ ಎಣ್ಣುಚಿ. ಕಾರ್ಯಕ್ರಮತ್ತು SSLC PUC ಏರ ಮಾರ್ಕ್ಸ್ ಪಡೆದಂಗ ಗೌರವ ಕಾಟುವ ಅನ್ನನೆ ಆದಿವಾಸಿ ಮಕ್ಕಳಿಗೆ ನೋಟ್ ಬುಕ್ ಕೊಡಪ್ಪ ಅಂದು ವೇದಿಕೆ ಅಧ್ಯಕ್ಷಂಗ ಎಣ್ಣುಚಿ. ಅಖಿಲ ಕರ್ನಾಟಕ ಮಾಜಿ ಪಟ್ಟಾಳಕಾರರ ಸಂಘತ್ರ ಕೊಡಗು ಘಟಕತ್ರ ಆದನೆಲು ಇದೇ ಆದ್ಯ ಆಯಿತು. December 18 ಮಾಜಿ ಪಟ್ಟಾಳಕಾರ ಪಿಂಜ ಐಂಡ ಸಂಸಾರಕ್ಕೆ ಮಡಿಕೇರಿರ ಜಿಲ್ಲಾ ಕಳಿಪರಂಬುಲು ಕಳಿಕೂಟ ಪಿಂಜ ಸಮಾವೇಶ ನಡಪಂದು ಸಂಘತ್ರ ಅಧ್ಯಕ್ಷಂಗ ಅರಿಚಿಟ್ಟಿತು. ಪತ್ರಿಕಾಗೋಷ್ಠಿಯಲ್ಲಿ ತಕ್ಪರಂದಾವು ಇದೇ ಆದ್ಯ ಆಯಿತು ಮಾಜಿ ಪಟ್ಟಾಳಕಾರಕ್ಕೆ ಐಂಡ ಸಂಸಾರಕ್ಕೆ ಕಳಿಕೂಟ ವೈದ್ಯಕೀಯ ತಪಾಸಣೆ ಶಿಬಿರ ಪಿಂಜ ಸಮಾವೇಶ ಏರ್ಪಾಡು ಮಾಡಿತು. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲಾ ಮಾಜಿ ಪಟ್ಟಾಳಕಾರ ಕೂಡಿಯಾಡೊಂಡು ಅನ್ನನೆ ಮಾಜಿ ಪಟ್ಟಾಳಕಾರರ ಪಲತರತ್ರ ಬೋಡಿಕೆರ ಮನವಿನ ಜಿಲ್ಲಾಧಿಕಾರಿಗೆ ಒಪ್ಪುಚಿಟ್ಟಿತು ಎಂದು ಅವಣಿಸಿ. ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲೆಯಲ್ಲಿ ಇದೇ 7 December 7 ಮೂಂದನೇ ಸುತ್ತರ ಕಾಲುಬಾಯಿ ಪನಿ ರೋಗ ನಿರೋಧಕ ಲಸಿಕೆ ಇಡುವ ಕಾರ್ಯಕ್ರಮ ನಡಪ. ಆನಗುಂಡು ಜಿಲ್ಲೆಯ ರೈತಂಗ ತಂಗಡತ್ತ ಕಡಚಕ್ಕೆ ತಪ್ಪತೆ ಲಸಿಕೆ ಇಡಚುಟ್ಟೋಣ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಎಣ್ಣಿತು. ಮಡಿಕೇರಿರ ಜಿಲ್ಲಾಧಿಕಾರಿ ಕಚೇರಿಯ ಸಭಾಬಾಡಲು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಈ